ಸಿಹಿ ತಿನಿಸು, ಆಹಾರ ಪದಾರ್ಥಗಳು, ಧಾನ್ಯಗಳಿಗೆ ಇನ್ನು ಯಾವುದೇ ಜಿಎಸ್ಟಿ ತೆರಿಗೆ ಇರುವುದಿಲ್ಲ. ಇದಲ್ಲದೆ 33 ಜೀವರಕ್ಷಕ ಔಷಧಗಳು ತೆರಿಗೆ ಮುಕ್ತವಾಗಿರುತ್ತದೆ. ಜಿಎಸ್ಟಿ ನೋಂದಾಯಿತ ಸಲೂನ್, ಜಿಮ್, ಫಿಟ್ನೆಸ್, ಯೋಗ ಕೇಂದ್ರಗಳ ಸೇವೆಗೆ ಇನ್ನು ಮುಂದೆ 18 ಜಿಎಸ್ಟಿ ಬದಲಾಗಿ ಶೇಕಡ 5 ತೆರಿಗೆ ಸೀಮಿತವಾಗಿದೆ. ಕೇಂದ್ರ ಸರ್ಕಾರದ ಹೊಸ ಕ್ರಾಂತಿ ಜಿಎಸ್ಟಿ 2.0. ರೈತ ಬಾಂಧವರೇ, ಇದೀಗ ಕೇಳೋಣ. ಸಿರಿಧಾನ್ಯಗಳಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡಿ ಜೀವನ ಕಟ್ಟಿಕೊಂಡಿರುವ ದಾವಣಗೆರೆಯ ಜಯಮ್ಮ ಅವರೊಂದಿಗೆ ಸಂದರ್ಶನವನ್ನ ಇವರನ್ನ ಸಂದರ್ಶಿಸುತ್ತಾರೆ ಯುಎಂ ಮರುಳಸಿದ್ದೇಶ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾ ಇವತ್ತು ಜಯಮ್ಮ ಮಾತಾಡಿಸ್ತಾ ಇದ್ದೇವೆ. ಅವರು ಈ ಒಂದು ಸಿರಿಧಾನ್ಯಗಳಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ, ಸಾಕಷ್ಟು ಅವರ ಒಂದು ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಜಯಮ್ಮ ಅವರೇ. ನಮಸ್ಕಾರ ಸರ್. ಜಯಮ್ಮ ಅವರೇ, ಹೇಳಿ, ನಿಮ್ಮ ಬಾಲ್ಯದಲ್ಲಿ ನಿಮ್ಮ ಬಾಲ್ಯ ಜೀವನ ಹೇಗೆ ಕಳೆದ್ರಾ, ಏನು ವಿದ್ಯಾಭ್ಯಾಸ ಮಾಡಿದ್ರಾ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಪರಿಚಯ ಮಾಡಿಕೊಡಿ. ನಾನು ಹುಟ್ಟಿದ್ದು ಶಿಕಾರಿಪುರ ತಾಲೂಕು ಮಾರವಳ್ಳಿ, ಅಲ್ಲಿ ನಮ್ ತಂದೆ ಊರು. ನಾನು ಚಿಕ್ಕ ವಯಸ್ಸಿನಲ್ಲೇ ನಾನು ನೋಡಿರ್ಲಿಲ್ಲ, ನಮ್ಮಮ್ಮರೇ ನಮ್ಮನ್ನ ಜೋಪಾನ ಮಾಡಿ ಓದಿಸಿದ್ರು. ಅಂದ್ರೆ ಓದ್ಲಿಕ್ಕೆ ಅಂದ್ರೆ ಹಲ್ಲಿದ್ರೆ ಕಡ್ಲಿಲ್ಲ, ಕಡ್ಲಿದ್ರೆ ಹಲ್ಲಿಲ್ಲ ಅಂತ. ನಂದು ಎಜುಕೇಶನ್ ಚೆನ್ನಾಗಿತ್ತು ಸರ್, ಓದ್ಸರ್ ಇರ್ಲಿಲ್ಲ. ನಾನು 10th ಮುಗಿಸಿದೆ, ಮತ್ತೆ ಬೇರೆ ಹಿಂಗೆ ಹೊಲದಲ್ಲೇ ಕೆಲಸ ಮಾಡ್ತಿದ್ವಿ. ಆಮೇಲೆ ಒಂದು ನರ್ಸಿಂಗ್ ಟ್ರೈನಿಂಗ್ ಅಂತ ಹೋದ ಸರ್. ನಾನು ಆ ನರ್ಸಿಂಗ್ ಟ್ರೈನಿಂಗ್ ಹೋದಾಗ ನಾನು ಪ್ರೈವೇಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಈ ಶಿಕಾರ್ಪುರದಲ್ಲಿ ವರ್ಕ್ ಮಾಡಿದೆ, ರಾಣೆಬೆನ್ನೂರಲ್ಲಿ ವರ್ಕ್ ಮಾಡಿದೆ. ಹಂಗೆ ಆಗ್ತಾ ಆಗ್ತಾ ಮ್ಯಾರೇಜ್ ಮಾಡಿದ್ರು. ಮ್ಯಾರೇಜ್ ಆಗಿ ಬಂದು ಗಂಡನ ಮನೆಯಲ್ಲಿ ಕಷ್ಟನೇ ಇತ್ತು. ಅಲ್ಲಿ ಅವ್ರದ್ದು ಜಮೀನು ಕಮ್ಮಿ, ಉದ್ಯೋಗ ಇಲ್ಲ, ಹಂಗೆ ಒಂಥರ ಮನೇಲಿ ಹಿಂಸೆ ಇರ್ತಾವಲ್ ಸರ್ ಅವೆಲ್ಲ, ಅವನ್ನೆಲ್ಲ ನಾನು ತಳ್ಳಿ ಹಾಕಿ ನಾನು ಹಿಂಗೆ ಕೃಷಿ ಬಗ್ಗೆನೆ ಟ್ರೈನಿಂಗ್ ಹೋದೆ. ನಾನು ನರ್ಸಿಂಗ್ ಮಾಡ್ತಾನೆ ಇದ್ದೆ ಮನೆಯಲ್ಲಿ, ಇವಾಗೂ ಇಂಜೆಕ್ಷನ್ ಮಾಡ್ತೇನೆ ಸರ್. ನಾನು ನಮ್ ತಾಯಿ ಪೇಷಂಟ್ ಈಗ ಮನೇಲಿ ಮೊನ್ನೆ ಇಂಜೆಕ್ಷನ್ ನಾನು ಮಾಡ್ತಾ ಇರ್ತೇನೆ. ಆದ್ರೆ ನನಗೆ ಕೃಷಿನೇ ಮೇನ್ ಸರ್. ಹೌದು, ನಾನು ಕೃಷಿ ಬಗ್ಗೆ ಟ್ರೈನಿಂಗ್ ಹೋಗಿ ಹಲವಾರು ಟ್ರೈನಿಂಗ್ಗಳು ತಗೊಂಡೆ. ಸಾವಯವ ಕೃಷಿ ಮಾಡೋ ಬಗ್ಗೆ ತಗೊಂಡೆ, ಎರೆಹುಳು ಗೊಬ್ಬರ ಮಾಡೋ ಬಗ್ಗೆ ತಗೊಂಡೆ. ಎರೆಹುಳು ಗೊಬ್ಬರ ಬಾನಿಯಲ್ಲೇ ತಯಾರು ಮಾಡಿ ನಂಗೆ ಅದು ಒಳ್ಳೆ ಇದು ಚೆನ್ನಾಗ್ ಬಂತು ಸರ್. ಹುಳುಗಳನ್ನೆಲ್ಲ ಮಾರಿದೆ ನಾನು ಅವಾಗೆಲ್ಲ. ಆಮೇಲೆ ಈಗ 2009 ನಮ್ ಸಹಜ ಸಮೃದ್ಧದವ್ರು ಬಂದು ನನ್ನ ಎಂಟ್ರಿ ತಗೊಂಡ್ರು. ಅವರಿಂದ ನಾನು ಸುಮಾರು ಹಿಮಾಲಯ ಕಣಿವೆಗಳಲ್ಲೆಲ್ಲ ಕೈ ಬೇಸಾಯ ಪದ್ಧತಿ ಸ್ಟಡಿ ಅಂತೇಳಿ ಅಲ್ಲೆಲ್ಲ ಹೋಗಿ, ಇಲ್ಲಿ ನಮಗೆಲ್ಲ ಅನುಕೂಲ ಇದ್ದು ಕೃಷಿ ಮಾಡಕ್ ಹೆದರ್ತಾರೆ ಸರ್. ಅಲ್ಲಿ ಏನೂ ಇಲ್ಲ, ಗುಡ್ಡಗಾಡುಗಳು, ಆದಿವಾಸಿಗಳು ಇನ್ನೂನ. ಅಲ್ಲಿ ಅವರು ತಮಗೆ ಏನ್ ಬೇಕಾದನ್ನ ಕಣಿವೆ ಕಟ್ಕೊಂಡು, ಅಲ್ಲಿ ಎತ್ತಿಲ್ಲ, ಟ್ರ್ಯಾಕ್ಟರ್ ಇಲ್ಲ, ಕರೆಂಟ್ ಇಲ್ಲ, ಅಷ್ಟು ಕಷ್ಟದಿಂದ ಜೀವನ ಸರ್, ಕೃಷಿ ಜೀವನ ಮಾಡ್ತಾ ಇದ್ದಾರೆ. ಹೌದ್ ಸರ್, 2009 ನಾನು ಹೋಗಿ ಸರ್. ಇಷ್ಟೆಲ್ಲ ಪ್ರಾರಂಭದಲ್ಲೇ ನೀವು ಕಷ್ಟಪಟ್ಕೊಂಡು ಗಂಡ ಮನೆ ಬಂದ್ಮೇಲೆ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಪ್ರಾರಂಭ ಮಾಡಿಕೊಂಡ್ರಿ. ಮೌಲ್ಯವರ್ಧಿತ ಉತ್ಪನ್ನಗಳಲ್ಲಿ ಏನಾದ್ರು ಮಾಡಿ ಒಂದು ಸಾಧನೆ ಮಾಡ್ಬೇಕು. ಈ ಒಂದು ಸಾಧನೆ ಸಾಕಷ್ಟು ಯಶಸ್ಸು ನಿಮಗೆ ಸಿಕ್ಕಿದೆ. ಈಗ ನೀವು ಸಿರಿಧಾನ್ಯಗಳಲ್ಲಿ ಈ ಒಂದು ಬೈ ಪ್ರಾಡಕ್ಟ್ ಅಂದ್ರೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ನಾವು ಮಾಡಿ ಮಾರಾಟ ಮಾಡ್ತಾ ಇದ್ವಿ ಅಂತ ಹೇಳಿದ್ರ. ಈಗ ಸಿರಿಧಾನ್ಯಗಳಲ್ಲಿ ಅಂದ್ರೆ ಯಾವ ಯಾವ ರೀತಿಯಾದಂತ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡ್ತಾ ಇದ್ದೀರಾ? ಸರ್, ನಾವು ಸುಮಾರು 2009 ಸಾವಯವ ಕೃಷಿ ಮಾಡ್ತಾ ಇದೀವಿ. ಮೊದಲು ನಾವು ಮೆಕ್ಕೆಜೋಳ ಇವನ್ನೆಲ್ಲ ಬೆಳೀತಾ ಇದ್ವಿ. ತದನಂತರ ನಮಗೆ ಸಹಜ ಸಮೃದ್ಧ ಸಂಸ್ಥೆ ಬೆಂಗಳೂರು ಅವರು ಬಂದು, ಹಳ್ಳಿವಾರು ಬಂದು, ಅವರು ಅವಾಗೆಲ್ಲ ಇನ್ನು ಮಿಲ್ ಸಿರಿಧಾನ್ಯಗಳ ಬಗ್ಗೆ ಪ್ರಚಾರ ಇರಲಿಲ್ಲ. ಅವರು ಸಹಜ ಸಮೃದ್ಧದವರು ಬಂದು ಮುಂದೊಂದಿನ ಈ ಪದಾರ್ಥಗಳ ಬಗ್ಗೆ, ಈ ಆಹಾರ ಧಾನ್ಯಗಳ ಬಗ್ಗೆ ವ್ಯಾಲ್ಯೂ ಇದೆ, ನೀವು ಇವನ್ನೇ ಬೆಳೆದು ನೀವು ಯೂಸ್ ಮಾಡ್ರಿ ಅಂತೇಳಿ ನಮಗೆ ಹಳ್ಳಿವಾರು ಬಂದವರು ನಮಗೆ ಅವರೇ ಬೀಜಗಳು ಕೊಟ್ಟು ಸಿರಿಧಾನ್ಯಗಳನ್ನ. ನಾವು ಅವಾಗಿಂದ ಮೆಕ್ಕೆಜೋಳವನ್ನೆಲ್ಲ ಬೆಳೆದ್ ಬಿಟ್ವಿ, ಈ ಸಿರಿಧಾನ್ಯಗಳನ್ನೇ ಬೆಳೀತಾ ಬಂದ್ವಿ. ನವಣೆ, ಕೊರ್ಲೆ, ಆರ್ಕ, ಈ ತರ ಎಲ್ಲ 9 ಧಾನ್ಯಗಳಿದಾವಲ್ಲ, ಅವನ್ನೆಲ್ಲ ನಾವು ಬೆಳೆದು, ಮತ್ತೆ ಬೆಳೆದದ್ದನ್ನ ನಮ್ಗೆ ಮಾರ್ಕೆಟ್ ಮಾಡ್ಲಿಕ್ಕೆ ಅವಾಗ ಬೆಲೆ ಇರ್ಲಿಲ್ಲ, ಸಿರಿಧಾನ್ಯಗಳಿಗೆ ಅವಾಗ ಕೇಳರೇ ಇರ್ಲಿಲ್ಲ. ಇವಾಗ ಏನೋ ಕೇಳ್ತಾ ಇದಾರೆ. ಅವಾಗ ನಾವು ಏನ್ ಮಾಡೋದಾಯ್ತು, ಈ ತರ ಬಂದು ಬೆಳೆದು ನಷ್ಟ ಆಗುತ್ತಲ್ಲ ಅಂತೇಳಿ ಮಾಡಿದಾಗ ಒಂದು 2-3 ನಾವು ಲಾಸೇ ಆದ್ವಿ. ಅದ ತದನಂತರ ನಮ್ಗೆ ಅವರು ಸಹಜ ಸಮೃದ್ಧದವರು ಅದರಿಂದ ಬೈ ಪ್ರಾಡಕ್ಟ್ ಮಾಡ್ಲಿಕ್ಕೆ ಅಂತೇಳಿ ನಮ್ಗೆ ತರಬೇತಿಗಳನ್ನು ಕೊಡಿಸಿದ್ರು. ಅಂದ್ರೆ ಇತ್ತೀಚೆಗೆಲ್ಲ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಸಿರಿಧಾನ್ಯಗಳಿಗೆ. ಹೌದು ಹೌದು ಹೌದು. ಈಗ ನಿಮ್ದು ಜಮೀನ್ ಇದೆಯಾ? ಹೌನ್ರಿ ಜಮೀನು. ಎಷ್ಟು ಎಕರೆ ಕೃಷಿ ಭೂಮಿ ಇದೆ? ಒಂದೂವರೆ ಎಕರೆ ಇದೆ. ಯಾಕೆ ಅನಿಸ್ತು ನಿಮಗೆ ಸಾವಯವ ಕೃಷಿಯಲ್ಲೇ ಈ ಸಿರಿಧಾನ್ಯಗಳನ್ನ ಬೆಳಿಬೇಕು ಅಂತ? ಅಂದ್ರೆ ಸಾವಯವ ಕೃಷಿ ಅಂದ್ರೆ ಕೆಮಿಕಲ್ ಹಾಕದೆ ಬೆಳೆದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಕೆಮಿಕಲ್ ಎಲ್ಲ ಹಾನಿಕರ, ಸುಮಾರು ಕಾಯಿಲೆಗಳು ಬಂದಿರ್ದಾವ. ಈಗ ಮಣ್ಣಿಗೆ ಫಲವತ್ತತೆ ಇಲ್ಲ, ಸರ್ಕಾರಿ ಗೊಬ್ಬರ ಕೆಮಿಕಲ್ಸ್ ಎಲ್ಲ ಹೊಡೆದು ಹಾಳಾಗ್ಬಿಟ್ಟಿದೆ. ಅದನ್ನ ನಾವು ಸಾವಯವ ಕೃಷಿಯಿಂದ ಅಂದ್ರೆ ಹಿಂದಿನ ಪದ್ಧತಿನೇ ಇದೆ, ಸಗಣಿ ಗೊಬ್ಬರ, ಕಾಂಪೋಸ್ಟ್, ಎರೆಹುಳು ಗೊಬ್ಬರ ಇವನ್ನೆಲ್ಲ ಹಾಕಿ ಫಲವತ್ತತೆ ಮಾಡೋದು ಭೂಮಿಯನ್ನ. ಅದರಿಂದ ಬೆಳೆದ್ರೆ ಬೆಳೆಗಳಿಗೆ ವಿಷಕಾರಿ ಅಂಶ ಬರೋದಿಲ್ಲ ಅಂತೇಳಿ ನಾವು ಸಾವಯವ ಕೃಷಿ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ವಿ. ಈಗ ದಾವಣಗೆರೆ ನಗರದಲ್ಲಿ ನೀವು ವಾಸವಾಗಿದ್ದೀರಾ? ಹೌದು. ಈಗ ನಿಮ್ಮ ಭೂಮಿ ಎಲ್ಲಿದೆ ಕೃಷಿ ಭೂಮಿ? ನಮ್ಮ ಭೂಮಿ ದೊಡ್ಡ ಗುಬ್ಬಿಯಲ್ಲಿ ಇದ್ರಿ. ಅಂದ್ರೆ ನಾವು ಭೂಮಿ ಅಲ್ಲಿ ಇರೋದು, ನಮ್ದು ಯೂನಿಟ್ ಅಲ್ಲಿ ಇರೋದು. ನಾವು ಮಾರ್ಕೆಟಿಂಗ್ ಅದೆಲ್ಲ ದಾವಣಗೆರೆಯಲ್ಲಿ ಎಲ್ಲಾ ಕಡೆಗೂ ಮಾಡ್ತೀವಿ. ವಾಸ ಇರೋದು ದಾವಣಗೆರೆ. ಹೌನ್ರಿ. ಈಗ ಸಿರಿಧಾನ್ಯಗಳನ್ನ ಬಿಟ್ಟು ಹೆಚ್ಚಿನ ಆದಾಯ ತಂದ್ಕೊಡೋಂತ ಬೆಳೆಗಳ ಕಡೆಗೆ ನಿಮಗೆ ಮನಸ್ಸು ಮಾಡ್ಲಿಲ್ಲ ಬೆಳಿಬೇಕಂತ? ಇಲ್ಲ ಸರ್, ವಾಣಿಜ್ಯ ಬೆಳೆ ಅಂದ್ರೆ ಮಾರಾಟ ಮಾಡಬಹುದಷ್ಟೇ, ಅದು ಹೊಟ್ಟಿಗೆ ತಿನ್ಲಿಕ್ಕೆ ಬರೋದಿಲ್ಲ. ಒಂದೇದ್ ಮೇನ್ ಸಿರಿಧಾನ್ಯಗಳು ಅಂದ್ರೆ ಇವಾಗ ಹೆಸರು ಕೊಟ್ಟಿದ್ದಾರೆ, ಇವಕ್ಕಿರೋದು ಸಾವೆ ನವಣೆ ಕೊರಲು ಆರ್ಕ ಅಂತೇಳಿ. ಅಂದ್ರೆ ಸಿರಿ ಅಂದ್ರೆ ಆರೋಗ್ಯ ಸುಧಾರಣೆ ಮಾಡ್ಲಿಕ್ಕೋಸ್ಕರ ಅದಕ್ಕೆ ಒಂದು ಹೆಸರು ಕೊಟ್ರು, ಸಿರಿಧಾನ್ಯಗಳು ಅಂತೇಳಿ. ನಮ್ಮ ಆರೋಗ್ಯವನ್ನ ಕಾಪಾಡುತ್ತೆ. ಈ ವೈಟ್ ರೈಸ್ ಅಲ್ಲೆಲ್ಲ ಕಾಯಿಲೆ ಉಂಟು, ಶುಗರು, ಬಿಪಿ, ಅವು ಹಲವಾರು ಕಾಯಿಲೆಗಳು ಬರ್ತವು. ಹಾಗಾಗಿ ಈ ಸಿರಿಧಾನ್ಯಗಳು ಉಂಡ್ರೆ ಆರೋಗ್ಯ ಸೃಷ್ಟಿ ಆಗುತ್ತೆ ಅಂತೇಳಿ ಅದಕ್ಕೆ ಒಂದು ಹೆಸರು ಕೊಟ್ರು. ನಾವು ಅದಕ್ಕೆ ಒಲವು ಕೊಟ್ವಿ, ನಾವು ಅದನ್ನ ಬೆಳೆಯಲಿಕ್ಕೆ ಶುರು ಮಾಡಿದ್ವಿ. ಈಗ ಸಿರಿಧಾನ್ಯಗಳ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳು ಅಂತಂದ್ರೆ ಅಂದ್ರೆ ಹೆಚ್ಚು ಲಾಭ ತಗೊಳ್ಬಹುದು ಅಂತೀರ? ಬೈ ಪ್ರಾಡಕ್ಟ್ ಮಾಡಿದ್ರೆ ಆಗುತ್ತೆ ಸರ್. ಅಂದ್ರೆ ಯೂನಿಟ್ ನಮ್ದೇ ಇದೆ, ಬೆಳೆದದ್ದು ನಮ್ದೇ, ಮತ್ತೆ ಬೇರೆ ಕಡೆ ಸಾವಯವ ಕೃಷಿ ಮಾಡದವರಿಂದ ತಗೊಂತೀವಿ ನಾವು. ಅಂದ್ರೆ ಎಲ್ಲ ಪ್ರಾಡಕ್ಟ್ ಮಾಡ್ಲಿಕ್ಕೆ ಸುಮಾರು ಬೇಕಾಗುತ್ತೆ ಪದಾರ್ಥಗಳು, ಹಾಗಾಗಿ ನಾವು ಆತರ ಹೊರಗಿಂದೆಲ್ಲ ತಗೊಂಡು ಮಾಡ್ತೀವಿ. ಅಂದ್ರೆ ಬರೀ ಬೆಳೆದದ್ದನ್ನ ಮಾರ್ಕೆಟ್ ಮಾಡಿದ್ರೆ ಲಾಭ ಇಲ್ಲ ಸರ್, ಅದನ್ನ ನಾವು ಬೈ ಪ್ರಾಡಕ್ಟ್ ಮಾಡಿದ್ರೆ ಲಾಭ ಇದೆ. ಮತ್ತೆ ಫಾರ್ಮರ್ ಕಡೆಗೂ ಬೆಳಿಲಿಕ್ಕೆ ಬಿತ್ತನೆ ಬೀಜಗಳನ್ನು ಕೊಡೋದು ಅವ್ರಿಗೆ. ನಾವು ಇವಾಗ 1 ಕೆಜಿ ಕೊಟ್ವಿ ಅಂದ್ರೆ ಅವರು ನಮಗೆ ಮರು ವರ್ಷ 2 ಕೆಜಿ ಕೊಡ್ಬೇಕು. ಆತರ ಎಲ್ಲ ಫಾರ್ಮರಿಗೆ ಕೊಡ್ತೀವಿ. ಅಂದ್ರೆ ಅವ್ರಿಗೂ ದುಡ್ಡಿನ ಅಭಾವ ಇರುತ್ತೆ ತಗೋವಾಗ, ಆತರ 1-2 ಕೆಜಿ ಕೊಟ್ರೆ ಅದು ಒಳ್ಳೇದಾಗುತ್ತೆ ಅಂತೇಳಿ ನಾವು ಆತರನು ಕೊಟ್ವಿ ಬೀಜಗಳನ್ನ. ಮತ್ತೆ ಅವರು ಬೆಳೆದದ್ದು ಮಾರ್ಕೆಟ್ ಇರಲ್ಲ, ನಾವೇ ತಗೊಂತೀವಿ. ಈಗ ವರ್ಷದ ಯಾವ ಕಾಲದಲ್ಲಿ ಹೆಚ್ಚಾಗಿ ನೀವು ಬೆಳಿತೀರಾ ಸಿರಿಧಾನ್ಯಗಳನ್ನ? ಮಳೆಗೆ ಹೆಚ್ಚು ಬರಲ್ಲ ಸರ್. ಅಂದ್ರೆ ಮಳೆಗಾಲದಲ್ಲಿ ಮಳೆ ಬಂದು ಬೀಳುತ್ತೆ ಹುಲ್ಲೆಲ್ಲ, ಹಾಗಾಗಿ ಈ ಅಕ್ಟೋಬರ್ ನವೆಂಬರ್ ಅಲ್ಲಿ ಬಿತ್ತನೆ ಮಾಡಿದ್ರೆ ಒಳ್ಳೇದು. ರಾಗಿ ಸಸಿಗಳನ್ನು ಮಾಡಿ ನಾಟಿ ಮಾಡ್ತೀವಿ. ನೀರಾವರಿ ಬೇಕಾಗುತ್ತೆ. ಸಿರಿಧಾನ್ಯಗಳು ನೀರಿನ ಅಂಶ ಹೆಚ್ಚು ಬೇಡ. ಈಗ ಗೊಬ್ಬರ ಹೆಚ್ಚು ಬೇಡಲ್ಲ ಅಂತೀರಾ? ಹೌದು, ಸಗಣಿ ಗೊಬ್ಬರ ಇರುತ್ತೆ. ಸಾವಯವ ಕೃಷಿ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ 3 ವರ್ಷ ನಾವು ಅದನ್ನ ಫಲವತ್ತತೆ ಮಾಡಿದ್ರೆ ನೆಕ್ಸ್ಟ್ ವರ್ಷ ನಾವು ಹಾಕ್ತಾ ಇದ್ರು ಬೆಳೆಯುತ್ತೆ. ಈಗ ನೀವು ಯಾವ ಯಾವ ಸಿರಿಧಾನ್ಯದಲ್ಲಿ ಯಾವ ಯಾವ ರೀತಿಯಾದಂತಹ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಎಲ್ಲೆಲ್ಲಿ ಮಾರಾಟ ಮಾಡ್ತೀರಾ ಸರ್? ಈಗ ನಾವು ರಾಗಿಯಿಂದ ರಾಗಿ ಪೌಡರ್ ಮಾಡ್ತೀವಿ, ಆಮೇಲೆ ರಾಗಿ ಮಾಲ್ಟ್ ಮಾಡ್ತೀವಿ. ಅಂದ್ರೆ ಅದನ್ನ ಮೊಳಕೆ ಬರೆಸಿ ಸಪರೇಟ್ ಆಗಿ 6 ತಿಂಗಳ ಮಗುವಿನಿಂದ ದೊಡ್ಡವರ ತನಕ ಕುಡಿಯೋದು ರಾಗಿ ಮಾಲ್ಟ್. ರಾಗಿ ಹಿಟ್ಟು ಅಂದ್ರೆ ಮುದ್ದೆ ರೊಟ್ಟಿ ಮಾಡ್ಲಿಕ್ಕೆ ಆ ತರ ಮಾಡ್ತೀವಿ ಸರ್. ಈ ರಾಗಿ ಹಿಟ್ಟನ್ನ ಬೆಂಗಳೂರು ಕಳಿಸ್ತೇವೆ, ಬಿಜಾಪುರ ಕಳಿಸ್ತೇವೆ, ಹುಬ್ಳಿ ಈ ತರ ಲೋಕಲ್ ಎಲ್ಲ ಮಾಡ್ತೀವಿ. ಮತ್ತೆ ನವಧಾನ್ಯದ ಪೌಡರ್ ಮಾಡ್ತೀವಿ ಸರ್. ಸುಮಾರು 2010 ನವಧಾನ್ಯ ಪೌಡರ್ ಮಾಡ್ತೀವಿ ನಾವು. ಅದನ್ನ ನಮ್ ಸಹಜ ಆರ್ಗ್ಯಾನಿಕ್ ಸಂಸ್ಥೆಗೆ ಕ್ವಿಂಟಲ್ ಗಂಟ್ಲೆ ಕೊಡ್ತೇವೆ ಸರ್ ಅವ್ರ ಆರ್ಡರ್ ಮಾಡಿದಾಗ. ಲೋಕಲ್ ಎಲ್ಲ ಪ್ಯಾಕೆಟ್ಸ್ ಮಾಡ್ತೀವಿ. ಅದು ಸರ 9 ಧಾನ್ಯ ಇರುತ್ತೆ ಅದರಲ್ಲಿ. ಅದನ್ನ ಬೆಳಗ್ಗೆ ಗಂಜಿ ಕುಡಿಬಹುದು, ಆಗ ಕಾಲ್ಸಾಗ ದೋಸೆನು ಮಾಡಬಹುದು, ತಲೆಪಟ್ಟು ಮುದ್ದೆ ಎಲ್ಲಾ ಬರುತ್ತೆ ಸರ್. ಪೇಷಂಟ್ ಮಾತ್ರ ಕ್ಯೂರ್ ಆಗ್ಬಿಡ್ತಾರೆ ಸರ್, ಶುಗರ್ ಅವರು, ಬಿಪಿ ಅವರು, ಎಲ್ಲ ಕ್ಯಾನ್ಸರ್ನವ್ರಿಗೂ ಕೊಟ್ಟಿದ್ದೀವಿ ನಾವು. ಅಂದ್ರೆ ಎಲ್ಲೆಲ್ಲಿ ಮಾರಾಟ ಮಾಡ್ತೀರಿ ನೀವು? ನಾವು ಬೆಂಗಳೂರು ಸರ್. ಮತ್ತೆ ನಾವು ಮೇಳಗಳಲ್ಲಿ ಭಾಗವಹಿಸಿದಾಗ ಮೇಳಗಳಲ್ಲಿ ಮಾರ್ತೀವಿ, ಕೃಷಿ ಮೇಳಗಳಲ್ಲಿ. ಹೌದು, ಡೆಲ್ಲಿಗೆಲ್ಲ ನಾವು ಹೋಗಿದ್ದೀವಿ ಸರ್. ಆದ್ರೆ ನಮಗೆ ಭಾಷೆ ಬರದಿದ್ದಕ್ಕೆ ನಮ್ಗೆ ಅಪ್ ಅಂಡ್ ಡೌನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೋದ್ರೆ ನೀವು ಡೆಲ್ಲಿ ತನಕ ಇಲ್ಲ, ಮಾರ್ಕೆಟಿಂಗ್ ಹೋಗಿದ್ದೀವಿ ಸರ್ ನಾವು ಮೇಳಗಳಲ್ಲಿ. ಬಾಂಬೆ ಭಾಗವಹಿಸಿವಿ, ಹೈದರಾಬಾದ್ ಭಾಗವಹಿಸಿವಿ, ಡೆಲ್ಲಿ ಸುಮಾರು ಒಂದು 7-8 ಸರ್ ಹೋಗಿದ್ದೀವಿ ಸರ್. ಅಲ್ಲೆಲ್ಲ ಸೇಲ್ ಮಾಡಿದ್ರ ನೀವು? ಹ್ಞೂ ಸರ್, ನಮ್ದೆಲ್ಲ ಪ್ರಾಡಕ್ಟ್ ಮಾಡಿದೀವಿ. ಹೌದು. ಈಗ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಅಂದ್ರೆ ಬೈ ಪ್ರಾಡಕ್ಟ್ ಮಾಡ್ಬೇಕಂದ್ರೆ ಅಲ್ಲೆಲ್ಲ ನಿಮಗೆ ಯಂತ್ರಗಳು ಬೇಕಾಗ್ತಾವಲ್ವಾ? ಹಾ, ನಮ್ದೇ ಇದೆ ಸರ್. ಏನೇನು ತಗೊಂಡಿದ್ರ ಯಂತ್ರಗಳು? ನಮ್ದು ಪೌಡರ್ ಮಾಡ್ಲಿಕ್ಕೆ ತಗೊಂಡಿದ್ದೆ ಸರ್. ಆಮೇಲೆ ದಾಲ್ ಮಿಲ್ ಇದೆ, ಮತ್ತೆ ರವಾ ಇದೆ. ರವಾ ಮಿಷನ್ ಅಲ್ಲೇ ನಾವು ಸಿರಿಧಾನ್ಯಗಳ ಅಕ್ಕಿ ಮಾಡ್ತೀವಿ. ಮತ್ತೆ ಡಿ ಸ್ಟೋನರ್ ಅಂದ್ರೆ ಕಲ್ಲು ಮಣ್ಣು ತೆಗೆಯೋ ಮಿಷನ್ ಇದೆ. ಇಷ್ಟೆಲ್ಲ ಆಯ್ತು. ಮತ್ತೆ ಆಯಿಲ್, ಒರಿಜಿನಲ್ ಆಯಿಲ್ ಒಂದ್ ಮಾಡ್ತೀವಿ ಸರ್. ಅಂದ್ರೆ ಎಣ್ಣೆ ತೆಗಿತೀರಾ? ಹೌದು. ಅಂದ್ರೆ ಆಯಿಲ್ ಅಂತಂದ್ರೆ ಯಾವ್ದ್ರಲ್ಲಿ ತೆಗಿತೀರಾ ನೀವು? ಶೇಂಗಾ ಮತ್ತು ಸೂರ್ಯಕಾಂತಿ, ಕೊಬ್ಬರಿ ಇವು ಮೂರಲ್ಲಿ ತೆಗಿತೇವೆ ಸರ್. ಈಗ ಬೈ ಪ್ರಾಡಕ್ಟ್ ಮಾಡ್ತೀರಾ ನೀವು ಸಿರಿಧಾನ್ಯಗಳಲ್ಲಿ, ಈಗ ಒಳ್ಳೆಯ ಒಂದು ಧಾರಣೆ ಸಿಗಬೇಕಂತಂದ್ರೆ ಗುಣಮಟ್ಟದ ಪ್ಯಾಕಿಂಗ್ ಮಾಡ್ಬೇಕಲ್ವಾ, ಇದನ್ನೆಲ್ಲ ಯಾವ ರೀತಿ ಮಾಡ್ಕೊಂಡಿದ್ದೀರಾ? ನಾವು ಬೆಂಗಳೂರಲ್ಲಿ ಪ್ಯಾಕ್ ತರಿಸ್ತೇವೆ, ನಮ್ದೇ ಮಿಷನ್ ಇದಾವು ಪ್ಯಾಕಿಂಗ್ ಮಾಡವು, ಕೈಲೇ ಮಾಡ್ತೀವಿ ಸರ್ ಸೀಲರ್ ನಲ್ಲಿ. ಎಷ್ಟು ಜನ ನೀವು ಕೆಲಸ ಮಾಡ್ತಾ ಇದೀರಾ ಅಲ್ಲಿ ಸರ್? ನಮ್ದು ಮಿಷನ್ ಇದಾವ ಎಲ್ಲ ಕ್ಲೀನಿಂಗ್ ಮಿಷನ್, ನಾವು ಬೇಕಾದಾಗ ಆಳನ್ನ ತಗೊಂತೀವಿ, ಆದ್ರೆ ಹೆಚ್ಚಾಗಿ ನಾವು ಆಳಿನ ಮೇಲೆ ಪ್ರಾಡಕ್ಟ್ ಮಾಡ್ಸಲ್ ಸರ್. ಅದರಲ್ಲಿ ಒಂದೇನು ಮಿಸ್ಟೇಕ್ ಆಗ್ಬಾರ್ದು, ಒಂದು ನುಸಿ ಬರಬಾರ್ದು, ಒಂದೇನು ಬರಬಾರ್ದು, ಸ್ವಚ್ಛತೆ ಇರಬೇಕು. ಹಾಗಾಗಿ ನಾವು ಆಳಿನ ಮೇಲೆ ಯಾವ್ದು ಕೆಲಸ ಬಿಡಲ್ ಸರ್, ನಾವೇ ಮಾಡ್ತೇವೆ, ನಮ್ಮ ಮನೆಯವರು ನಾವು ನಮ್ಮ ಹುಡುಗ ಮಾಡ್ತೇವೆ ಸರ್. ಅಂದ್ರೆ ಗುಣಮಟ್ಟ ಬರಬೇಕಂತಂದ್ರೆ ಓನಾಗಿ ನಾವೇ ಮಾಡ್ಬೇಕು? ಹೌದು ಸರ್, ಹೌದು, ಜವಾಬ್ದಾರಿ ಬೇಕು ಸರ್, ಮೇನ್ ಜವಾಬ್ದಾರಿ. ಕ್ವಾಂಟಿಟಿ ಕ್ವಾಲಿಟಿ ಇದ್ರೆ ಯಾರಾದ್ರೂ ಕೇಳ್ತಾರ ಸರ್ ಪ್ರಾಡಕ್ಟ್. ಈಗ ರಾಗಿಯಲ್ಲಿ ಹಿಟ್ಟು ಮಾಡಿ ಮಾರಾಟ ಮಾಡ್ತಾ ಇದ್ವಿ ಅಂತ ಹೇಳಿದ್ರ, ಅಂದ್ರೆ ನಿಮ್ಮ ಬ್ರಾಂಡ್ ನೇಮ್ ಏನಂತ ಇಟ್ಟಿದ್ರೆ? ಗಗನ್ ಎಂಟರ್ಪ್ರೈಸಸ್ ಅಂತೇಳಿ ನಾವು ಮಾಡಿದೀವಿ ಸರ್, ಅದರಲ್ಲೇ ಸ್ಟಿಕರ್ ಅನ್ನು ಮಾಡಿಸಿ ಇದು ಮಾಡಿದೀವಿ ಸರ್. ಅಂದ್ರೆ ಇವರಿಗೆಲ್ಲ ಲೂಸ್ ಕೊಡ್ತೀವಿ ಸರ್ ನಾವು. ಈಗ ಸಹಜ ಆರ್ಗ್ಯಾನಿಕ್ಸ್ ಗೆ ಮತ್ತೆ ಬಿಜಾಪುರ ಕೊಬ್ಬರಿಗೆ ಮಠದ ಸಂಸ್ಥೆ ಮಾಡಿದಾರಲ್ಲಿ ಕನ್ಯಾರಿ ಮಠದ್ದು, ಅವರಿಗೆ ಎಲ್ಲ ನಾವು ಲೂಸ್ ಕಳಿಸ್ತೇವೆ, ಅವ್ರು ಪ್ಯಾಕೆಟ್ ಮಾಡ್ಕೊಂಡು ಅವ್ರ ಇದು ಮಾಡ್ತಾರೆ. ನೀವೇ ನೇರವಾಗಿ ಪ್ಯಾಕೆಟ್ ಮಾಡಲ್ಲ? ನಾವು ಲೋಕಲ್ ಮಾಡ್ತೀವಿ ಸರ್, ನಮ್ದು ಗಗನ್ ಎಂಟರ್ಪ್ರೈಸಸ್ ಅಂತೇಳಿ ನಾವು ಅದರಲ್ಲಿ ಕೊಡ್ತೀವಿ ಸರ್. ಲೋಕಲ್ ಮಾರಾಟಕ್ಕೆ ನೀವು ಪ್ಯಾಕೆಟ್ ಮಾಡ್ತೀರಾ? ಹೌದು ಸರ್, ಹೌದು ಸರ್. ಈಗ ಸಂಘ ಸಂಸ್ಥೆಗಳಿಗೆ ತುಂಬಾ ಹಿಟ್ಟು ಬೇಕಾದಂತವ್ರಿಗೆ ಅವ್ರಿಗೆ ಹೆಂಗ ಕ್ವಿಂಟಲ್ ಗಟ್ಟಲೆ ಕೊಡ್ತಾರೆ? ಈಗ ಗುಣಮಟ್ಟದ ಹಿಟ್ಟು ಅಂತಂದ್ರೆ ಯಾವ ರೀತಿ ಇರಬೇಕು ಅಂತೀರಾ ಸರ್? ಅದರಲ್ಲಿ ಅದೇ ಗುಣಮಟ್ಟದ ಅಂದ್ರೆ ಕಾಳುಗಳಲ್ಲಿ ನೀರಿನ ಅಂಶ ಕಮ್ಮಿ ಇರಬೇಕು, ಡ್ರೈ ಆಗಿರ್ಬೇಕು, ಒಂದು ಸ್ವಚ್ಛತೆ ಇರಬೇಕು, ಮತ್ತೆ ಅದರಲ್ಲಿ ನುಸಿ ಹುಳ ಇಂಥವ್ ಏನು ಇರಬಾರ ಸರ್, ಕ್ಲೀನಿಂಗ್ ಇರ್ಬೇಕು, ಅದು ಬಾಳಿಕೆ 6 ತಿಂಗಳಾದ್ರೂ ಬಾಳಿಕೆ ಬರಂಗಿರ್ಬೇಕು ಸರ್ ಆತರ. ಈಗ ನೀವು ಏನಾದ್ರೂ ಈ ಮಹಿಳಾ ಸ್ವಸಹಾಯ ಸಂಘ ಏನಾದ್ರು ಮಾಡ್ಕೊಂಡಿದ್ದೀರಿ? ಹಾ ಹೌದು ಸರ್, ಹೌದು, ಫಾರ್ಮರ್ದೇ ಒಂದು ಗುಂಪು ಮಾಡಿದೀವಿ, ಅವರಿಗೆ ಸುಮಾರು ನಾನು ಹೆಲ್ಪ್ ಮಾಡಿದ್ದೀನಿ. ಒಬ್ಬರಿಗೆ ರೊಟ್ಟಿ ಮಿಷನ್ ಹಾಕ್ಸಿಕೊಟ್ಟಿದ್ದೀನಿ, ಆಮೇಲೆ FEMFME ಲೋನ್ ಕೊಡಿಸಿದೀನಿ, ನಾವು ತಗೊಂಡಿದ್ದೀವಿ FEMFME ಲೋನ್. ಬೇರೆ ಹೆಣ್ಮಕ್ಳಿಗೆಲ್ಲ ಉದ್ಯೋಗಗಳನ್ನು ಮಾಡ್ಲಿಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಸರ್. ಈಗ ಸರ್ಕಾರದ ಯೋಜನೆಗಳನ್ನ ನೀವು ಪಡ್ಕೊಂಡಿದ್ರಲ್ಲ, ಏನನ್ಸುತ್ತೆ ನಿಮಗೆ? FEMFME ಲೋನ್ ಚೆನ್ನಾಗಿದೆ ಸರ್, ಎಲ್ಲ ಉದ್ಯೋಗ ಮಾಡೋರಿಗೆ ಹೆಲ್ಪ್ ಇದೆ ಸರ್, ಅದು 50% ಬರುತ್ತೆ. ಈಗ ಸೆಂಟ್ರಲ್ ಗವರ್ಮೆಂಟ್ ಲೋನ್ ಚೆನ್ನಾಗಿದೆ ಸರ್ ಅದು, ಆದ್ರೆ ಬ್ಯಾಂಕ್ ನವರು ಪಾಪ ಸಣ್ಣ ಪುಟ್ಟ ಮಾಡೋರಿಗೆ ಕೊಡೋದಿಲ್ಲ ಲೋನ್, ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಾಗುತ್ತೆ. ಹೌದು. ನೀವ್ ಎಷ್ಟು ಲಕ್ಷ ತಗೊಂಡ್ರ ಲೋನ್? ನಾನೊಂದು 6 ಲಕ್ಷ ತಗೊಂಡಿದ್ ಸರ್, ಅದು ಮುಗ್ದಿದೆ, ಈಗ ಮತ್ತೆ ಹಾಕ್ಬೇಕು ಅಂತ ಮಾಡಿದೆ. ಈಗ 6 ಲಕ್ಷ ರೂಪಾಯಿ ನೀವು ಹಣ ತಗೊಂಡ್ರಲ್ಲ, ಯಾವ್ದಕ್ಕೆ ಉಪಯೋಗಿಸ್ಕೊಂಡ್ರೆ? ನಮ್ಮ ಅದ ಆಯಿಲ್ ಮಿಷನ್ ಗೆ ತಗೊಂಡೆ ಸರ್ ನಾನು. ಇವನ್ನೆಲ್ಲ 2013 ಮಾಡಿದ್ದೆ ನಾನು, ಹಿಟ್ಟಿಂದು ಡಿಸ್ಟೋನರ್ ಅವೆಲ್ಲ. ಈಗ ಆಯಿಲ್ ಮಾಡಿ 5 ವರ್ಷ ಆಯ್ತು ಸರ್, ನಾನು ಆಯಿಲ್ ಮಾಡ್ಲಿಕ್ಕೆ ತಗೊಂಡಿದ್ದೆ ಸರ್. ಏನಾದ್ರೂ ಸಬ್ಸಿಡಿ ಸಿಗ್ತಾ ನಿಮಗೆ ಅದರಲ್ಲಿ? ಹೌದು ಸರ್, 6 ಲಕ್ಷ ಲೋನ್ ಆದ್ರೆ 3 ಲಕ್ಷ ಸಬ್ಸಿಡಿ ಸಿಕ್ತ ಸರ್ FEMFME ಇದು. ಅವಾಗ ಏನನ್ನಿಸ್ತು ನಿಮಗೆ? ಒಳ್ಳೆ ಇದು ಸರ್, ಮತ್ ಮಾಡ್ಲಿಕ್ಕೂ ಒಂದು ಖುಷಿ ಅನಿಸ್ತು ಸರ್, ಕಡಿಮೆ ಬಂಡವಾಳ ನಮ್ಮವೆಲ್ಲ, ಈ ತರ ಒಂದು ಹೆಲ್ಪ್ ಆದ್ರೆ ಒಳ್ಳೇದಲ್ಲ ಸರ್. ಅಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಕೆಲಸ ಇಲ್ದಂತವ್ರು, ಜಮೀನು ಇಲ್ದಂತವ್ರು, ಅಂದ್ರೆ ಆರ್ಥಿಕವಾಗಿ ಮೇಲ್ ಬರ್ಬೇಕಂತಂದ್ರೆ ಈ ರೀತಿ ಸರ್ಕಾರದ ಯೋಜನೆಗಳನ್ನ ಪಡ್ಕೊಂಡು ಎಲ್ಲೋ ಒಂದ್ ಕಡೆ ಅವರು ಸಹ ಉದ್ಯೋಗ ಮಾಡಿದ್ರೆ ಮೇಲ್ ಬರ್ಬೋದಂತೀರ? ಹಾ, ಬರ್ತಾ ಇದಾರೆ ಸರ್. ಒಂದೇದು ಈಗ ಲೋನ್ ಅಂತೇನ ಅಲ್ಲ, ಅವ್ರು ಈಗ ತಿಳುವಳಿಕೆ ಬರ್ತಾ ಇತ್ತು ಮಹಿಳೆಯರಿಗೆ, ನಾವು ಏನಾದ್ರೂ ಮಾಡ್ಬೇಕಪ್ಪ, ಬರೇ ಕುತ್ಕೊಂಡಿದ್ರೆ ಆಗಂಗಿಲ್ಲ, ಏನಾದ್ರೂ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ, ಆಮೇಲೆ ನಾವು ಮಾಡಿದ ಕೆಲ್ಸಕ್ಕಾದ್ರೂ ಲೋನ್ ನೋಡಿ ಕೊಡ್ತಾರೆ ಅಂತೇಳಿ ಸುಮಾರು ಈಗ FEMFME ಲೋನ್ ಸುಮಾರು ಮಂದಿಗೆ ಇದಾಗಿದೆ ಸರ್, ಲೇಡೀಸ್ ಗೆ ಎಲ್ಲ ಉದ್ಯೋಗ ಮಾಡ್ತಿದಾರೆ. ನಮ್ಮಲ್ಲಿ ಒಬ್ರು ರೊಟ್ಟಿ ಮಿಷನ್ ಗೆ ಹಾಕಿ ಕೊಡ್ಸಿದೀವಿ, ಅವರು ರೊಟ್ಟಿ ಇದನ್ನೆಲ್ಲ ಕಡೆಗೆ ಕಳಿಸ್ತಿರ್ತಾರೆ, ಸುಮಾರು ಉದ್ಯೋಗಗಳು ಇದಾವ ಸರ್ ಅದರಲ್ಲಿ. ಈಗ ರಾಗಿ ಹಿಟ್ಟು 1 ಕೆಜಿ ಪ್ಯಾಕೆಟ್ ಗೆ ಎಷ್ಟು ನೀವು ದರ ಮಾಡಿದ್ರೆ ಸರ್? ನಾವು 1 ಕೆಜಿ ಪ್ಯಾಕೆಟ್ ಗೆ 70 ರೂಪಾಯಿ ಮಾಡಿದೆ ಸರ್, ಒಂದೇದು. ಆಮೇಲೆ ಮಲ್ಟಿಗ್ರೇನ್ ಆಟ ಅಂತ ಅದ ನವಧಾನ್ಯ ಪೌಡರ್ ಇದೆ ಅಲ್ ಸರ್, ಅದು 140 ಕೊಡ್ತೇವೆ ಸರ್. ಅದರಲ್ಲಿ ಏನೇನ್ ಮಿಕ್ಸ್ ಮಾಡಿರ್ತೀರ? ಅದ್ರಲ್ಲಿ ಸರ್ ಮಲ್ಟಿಗ್ರೇನ್ ಅಲ್ಲಿ ಸಾವೆ, ನವಣೆ, ಸಜ್ಜೆ, ಜೋಳ, ಮತ್ತೆ ಅಗಸಿಕಾಳು, ಹೆಸರು, ಹುರುಳಿ, ಮೆಂತ್ಯ, ಉದ್ದು. ಅಂದ್ರೆ ಸರ್ ಮಕ್ಕಳಿಗೆ ಇವನ್ನೆಲ್ಲ ಧಾನ್ಯಗಳು ನೋಡಿದ್ರೆ ತಿನ್ನಲ್ಲ, ಅದು ಪೌಡರ್ ಮುಖಾಂತರನಾದ್ರೂ ತಿಂಡಿ ಮುಖಾಂತರ ದೇಹಕ್ಕೆ ಹೋಗ್ಲಿ, ಒಳ್ಳೆ ಆರೋಗ್ಯ ಸುಧಾರಣೆ ಆಗ್ಲಿ ಅಂತೇಳಿ ನಾವು ಈ ಬಗ್ಗೆ ಆರೋಗ್ಯದ ಬಗ್ಗೆ ಅದನ್ನ ತಯಾರು ಮಾಡಿರೋ ಸರ್. ಅಂದ್ರೆ ಆ ತರ ಪೌಡರ್ ಮಾಡಿದ್ರಲ್ಲ, ಅದನ್ನ ಯಾವ ರೀತಿ ಯೂಸ್ ಮಾಡಬಹುದು, ಮಕ್ಕಳಿಗೆ ಯಾವ ರೀತಿ ಕೊಡಬಹುದು, ಏನೇನ್ ಮಾಡಿ ಕೊಡಬಹುದು ಅದರಲ್ಲಿ? ಅದೇ ಸರ್, ಬೆಳಗ್ಗೆ ಗಂಜಿ ಕೊಡಬಹುದು ಮಾರ್ನಿಂಗು, ಮತ್ತೆ ದೋಸೆ ಅಂದ್ರೆ ಅವಾಗ್ಲೇ 5-10 ನಿಮಿಷ ಕಾಲ್ಸಿಟ್ರೆ ಸಾಕು ದೋಸೆ ಬರುತ್ತೆ, ತಲೆಪಟ್ ಮುಖಾಂತರ ತರಕಾರಿ ಆಗಿ ತಲೆಪಟ್ಟಾಗಿ ಕೊಡಬಹುದು, ಎಲ್ಲ ಈ ತರ ಮುದ್ದೆ ಮಾಡಿ ಕೊಡಬಹುದು ಮಕ್ಕಳಿಗೆ. ಈಗ ಗಂಜಿ ಅಂದ್ರೆ ಅದ್ರ ಬೆಲ್ಲ ಹಾಕಿ, ಈಗ ರಾಗಿ ಅಂಟಿ ಅಂತಾರಲ್ಲ, ರಾಗಿ ಅಂಟಿ ಮಾಡಿದಂಗೆ ಮಾಡಿ ಕೊಡಬಹುದು, ಬೆಲ್ಲ ಅಥವಾ ಉಪ್ಪು ಚಾಯ್ಸ್ ಅವರದು, ಆ ತರ ಮಾಡಿ ಕೊಡಿಸಬಹುದು ಸರ್. ಈಗ ಸಾಕಷ್ಟು ಈಗ ರಾಗಿ ರೊಟ್ಟಿಗೂ ಅವರು ಹಿಟ್ಟನ್ನ ಬಳಸಿಕೊಳ್ಬಹುದಲ್ವಾ? ಹೌದು ಸರ್, ಹೌದು, ಮುದ್ದೆ ಮಾಡಬಹುದು, ರೊಟ್ಟಿ ಮಾಡಬಹುದು, ಅವೆಲ್ಲ ಬರುತ್ತೆ ಸರ್ ಪ್ರಾಡಕ್ಟ್ ಸುಮಾರು. ಆಮೇಲೆ ನಾವು ಸುಮಾರು ಉಂಡೆ ಮಾಡ್ತೀನಿ ಸರ್, ನಾನಿಲ್ಲಿ ಸಿರಿಗೆರೆ ಸಂಸ್ಥೆ ಹತ್ರ ಧಾರವಾಡದಲ್ಲೆಲ್ಲ ಸುಮಾರು ಹೆಣ್ಮಕ್ಳಿಗೆ ಟ್ರೈನಿಂಗ್ ಕೊಡಿದ್ದೀನಿ ಸರ್. ನವಣೆ ಉಂಡೆ, ರಾಗಿ ಉಂಡೆ, ಎಲ್ಲಾ ಪ್ರಾಡಕ್ಟ್ ಮಾಡ್ತೇನೆ ಸರ್ ನಾನು. ಒಟ್ಟು ಬಿಸ್ಕೆಟ್ಗಳು ಅಂತೇಳಿ ಸಿರಿಧಾನ್ಯಗಳಲ್ಲಿ. ಹೌದು ಹೌದು ಸರ್, ಅದ್ರ ಬಗ್ಗೆನೆ ನಾನು ಸುಮಾರು ಸರ ಟ್ರೈನಿಂಗ್ ಕೊಡಕ್ ಬಂದಿದ್ದೆ ಇಲ್ಲಿ ಸಿರಿಗೇರಿಗೆ. ಈಗ ನವಣೆಯಲ್ಲಿ ಏನ್ ಮಾಡ್ತೀರಾ? ನವಣೆಯಲ್ಲಿ ನವಣೆ ಉಂಡೆ ಮಾಡ್ಬೋದು ಸರ್, ನವಣೆ ತಂಬಿಟ್ಟು ಮಾಡ್ಬೋದು, ಮತ್ತೆ ನವಣೆ ಬಿಸ್ಕೆಟ್ ಮಾಡ್ಬೋದು. ನವಣೆ ಹಿಡುಗ್ಲು ಅಂತೇಳಿ ಹಿಂದಿನ ಪದ್ಧತಿಯಲ್ಲಿ ಮಾಡ್ತಾರ ಸರ್, ಹಿಡುಗ್ಲು ಚಿತ್ರಾನ್ನ ಎಲ್ಲ ಬರುತ್ತೆ ಸರ್. ಅಡಿಗೆ ಸ್ಪರ್ಧೆ ಬೆಂಗಳೂರಿಗೆ ಹೋಗಿದ್ದೆ ನಾನು ಹೊಸತೆ. ಈಗ ಮಹಿಳೆಯರಿಗೆ ತರಬೇತಿ ಅಂತಂದ್ರೆ ಈಗ ಸಿರಿಧಾನ್ಯಗಳಲ್ಲಿ ಯಾವ ರೀತಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಬೇಕು, ಹೌದು ಸರ್, ಈ ನಿಟ್ಟಿನಲ್ಲಿ ಯಾವ ರೀತಿ ನಾವು ಜೀವನ ಕಟ್ಕೊಳ್ಬಹುದು, ಹೌದು ಸರ್. ಆಮೇಲೆ ಈಗಿನ ಮಹಿಳೆಯರು ಬರೇ ಬೇಕರಿ ಪದಾರ್ಥ ಯೂಸ್ ಮಾಡ್ತಾರಲ್ಲ ಸರ್, ಅದರಲ್ಲಿ ಕೆಮಿಕಲ್ ಇರುತ್ತೆ. ಈ ಒಳ್ಳೆ ಮಿಲೆಟ್ ಎಲ್ಲ ಮನೆಯಲ್ಲಿರುವ ಪದಾರ್ಥಗಳಲ್ಲೇ ನಾವು ಮಕ್ಕಳಿಗೆ ಅಡಿಗೆ ಮಾಡಿ ಉಣಿಸಬಹುದಲ್ಲ ಸರ್. ಹಾಗಾಗಿ ಅವ್ರಿಗೆ ಐಟಮ್ಗಳಲ್ಲಿ ಅಂದ್ರೆ ಯಾವ್ದು ಸಿರಿಧಾನ್ಯದಿಂದ ಮಾಡಿರಲ್ಲ ಸಿಗಲ್ಲ, ನಮ್ಗೆ ಸಿಗಲ್ಲ ಸರ್, ಸಿಗಲ್ಲ. ಅಂದ್ರೆ ಆರೋಗ್ಯ ಮಕ್ಕಳಿಗೆ ಅವ್ರವ್ರ ಮನೆಯಲ್ಲಿ ಅವ್ರ ಮಹಿಳೆಯರು ಆರೋಗ್ಯ ಸುಧಾರಣೆ ಮಾಡ್ಕೊಳ್ಳಿ ಅಂತೇಳಿ ನಮ್ಮನ್ನ ಕರೆಸಿ ಟ್ರೈನಿಂಗ್ ಕೊಡಿಸ್ತಾರೆ. ಈಗೆಲ್ಲ ತರಬೇತಿ ಹಲವಾರು ಕಡೆ ಹೋಗಿ ಕೊಟ್ಟಿದ್ರಲ್ಲ ಮಹಿಳೆಯರಿಗೆ, ಅಲ್ಲೆಲ್ಲ ಅಳವಡಿಸಿಕೊಂಡಾರ? ಕೆಲವು ಮಂದಿ ಅಳವಡಿಸ್ಕೊಂಡಾರ ಸರ್, ಫೋನ್ ಮಾಡ್ತಿರ್ತಾರೆ. ಈಗ ಅದೇ ಒಂದೇ ಸತೆ ಮೆಟ್ಲು ಹತ್ತಕ್ಕಾಗಲ್ಲ ಸರ್ ಅವ್ರಿಗೆ, ಅರಿವು ಬರ್ಬೇಕು. ಇನ್ನು ಅರಿವು ಬಂದ್ರೆ ಆಗುತ್ತೆ. ಒಟ್ಟು ಈಗ ಸಜ್ಜೆ ಇದನ್ನೆಲ್ಲ ಯಾವ ರೀತಿ ಬಳಸ್ತೀರ? ಸಜ್ಜೆ ಅದು ಒಂದು ಇದು ಜೋಳದ ತರ, ಅದು ಅದನ್ನ ಪೌಡರ್ ಮಾಡಿ ರೊಟ್ಟೆ ಮಾಡೋದು ಮೇನ್. ಅದು ಸಜ್ಜೆ ರೊಟ್ಟಿ ಅಷ್ಟೇ ಸರ್. ಈಗ ಸಜ್ಜೆಯಲ್ಲಿ ಕೆಲವು ಕಡೆ ಉಂಡೆನು ಮಾಡ್ತಾರಲ್ವಾ? ಅಂದ್ರೆ ಅದು ಗ್ರಾಮೀಣ ಭಾಗದಲ್ಲಿ ಈಗಲೂ ಇದೆ. ಅಲ್ಲ, ಶ್ರಾವಣ ಹಬ್ಬ ಬಂತು ಅಂದ್ರೆ ಸಜ್ಜೆ ಉಂಡೆ ಅಂತೇಳಿ ಈಗ್ಲೂ ಮಾಡ್ತಾರೆ. ಅದ್ರಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತಾರೆ, ಇದು ಮಿಲೆಟ್ ಪೌಡರ್ ಅನ್ನ ಮಿಕ್ಸ್ ಮಾಡ್ತಾರೆ. ಅದೇ ಫುಲ್ ಆದ್ರೆ ಇದಾಗುತ್ತೆ, ಕಹಿ ಬರುತ್ತೆ ಸ್ವಲ್ಪ. ಸಜ್ಜೆದು ರೊಟ್ಟಿ ಮೇನ್ ಸರ್. ಸಜ್ಜೆ ರೊಟ್ಟಿ ಏನ್ ಮಾಡಲ್ಲ ನೀವು? ಮಾಡ್ತೀವಿ ಸರ್ ನಾವು ಮನೆಯಲ್ಲಿ ಸರ್, ಎಲ್ಲ ಆರ್ಗ್ಯಾನಿಕ್ ಮಾರಾಟ ಮಾಡ್ಲಿಕ್ಕೆ ಇಲ್ಲ ಸರ್. ನಂಗಿದೆ, ನಮ್ ಯೂನಿಟ್ ಇಂದ ಭರ್ತಿ ಆಗುತ್ತೆ ಸರ್. ಹಂಗಾಯ್ತು, ಬೇರೆ ಮಹಿಳೆಯರು ಉದ್ಯೋಗ ಮಾಡ್ಲಿ ಅಂತೇಳಿ ನಾನು ಹಾಗಾಗಿ ಬೇರೆಯವ್ರಿಗೆ ಮಾಡ್ಕೊಟ್ಟಿನಿ ಸರ್. ಈಗ ಜೋಳದಲ್ಲಿ ಏನ್ ಮಾಡ್ತೀರಾ? ಜೋಳದಲ್ಲಿ ಜೋಳ ನುಚ್ಚು ಮಾಡ್ತೀನಿ ಸರ್. ನುಚ್ಚಿಗೆ ಬಹಳ ವ್ಯಾಲ್ಯೂ ಇದೆ ಸರ್. ಏನ್ ಮಾಡ್ತಾರೆ ನುಚ್ಚು? ಅದು ಉಪ್ಪಿಟ್ಟು ಮಾಡ್ತಾರೆ, ಮತ್ತೆ ಅಂಬಲಿ ಮಾಡ್ತಾರೆ ಸರ್, ಜೋಳದ ಅಂಬಲಿ. ಗೋಧಿ ರವೆ ಬದಲಿ ಹೌದು ಜೋಳದ ನುಚ್ಚನ್ನು ಉಪಯೋಗ ಮಾಡ್ಕೊಂಡು ಉಪ್ಪಿಟ್ಟು ಮಾಡಬಹುದು. ಹೌದು, ಉಪ್ಪಿಟ್ಟು ಮಾಡಬಹುದು. ಮತ್ತೆ ಅದರಿಂದ ಅಂಬಲಿ ಮೇನ್ ಸರ್. ರಾತ್ರಿ ನೆನೆ ಇಟ್ಟು ನುಚ್ಚನ್ನ ಬೆಳಗ್ಗೆ ಅಂಬಲಿ ಮಾಡಿ ಕುಡಿದ್ರೆ ಶುಗರ್ ಅವೆಲ್ಲ ಕಂಟ್ರೋಲ್ ಆಗ್ತದೆ ಸರ್. ಜೋಳದಿಂದ ಸುಮಾರು ಐಟಮ್ಸ್ ಇದೆ ಸರ್, ರೊಟ್ಟಿ ಮಾಡಬಹುದು. ಜೋಳದ ಮುದ್ದೆಯಲ್ಲಿ ನುಚ್ಚನ್ನ ಬಳಕೆ ಮಾಡುವಂತದ್ದನ್ನ ನೋಡಿದೀವಿ ನಮ್ಮ ಭಾಗದಲ್ಲಿ. ಹೌದು ಸರ್, ಇದು ಜೋಳದ ಅಂಬಲಿನೇ ಸಪರೇಟ್ ಮಾಡ್ತೇವೆ ಸರ್. ಈಗ ಮತ್ತೆ ಈಗ ಆರ್ಕ ಇವನ್ನೆಲ್ಲ ಬೆಳಿತೀರ? ಆರ್ಕ ಬೆಳೆದೇವೆ ಸರ್, ನಮ್ಮ ಭಾಗದಲ್ಲೆಲ್ಲ ಬೆಳೆಯಲ್ಲ. ಆದ್ರೂ ಆರ್ಕ ಬೆಳೆದು ನಾವು ಪ್ರೊಸೆಸ್ ಮಾಡಿ ಅಕ್ಕಿ ಮಾಡಿದೇವೆ ಸರ್. ಆರ್ಕ ಚೆನ್ನಾಗಿದೆ, ಮತ್ತೆ ಬೇರೆ ಕಡೆಯಿಂದನೂ ತರಿಸ್ಕೊಂತೀವಿ. ಆರ್ಕದ ಅನ್ನನು ಚೆನ್ನಾಗಿದೆ ಸರ್. ಈಗ ಸಾಮೆಯಲ್ಲಿ ಏನ್ ಮಾಡ್ತೀರಾ ನೀವು? ಸಾಮೆಯಲ್ಲಿ ಅನ್ನ ಮಾಡೋದು ಸರ್, ಅನ್ನ ಬಹಳ ಚೆನ್ನಾಗಿದೆ ಸರ್. ಅನ್ನನೇ ಮೇನು, ಮತ್ತೆ ಅದರಲ್ಲಿ ಚಕ್ಲಿ ಮಾಡಬಹುದು, ನಿಪ್ಪಟ್ಟು ಮಾಡಬಹುದು, ಅವನ್ನೆಲ್ಲ ಮಾಡಿದೇವೆ ಸರ್ ನಾವು. ಅವನ್ನೆಲ್ಲ ಮಾಡಿ ಮಾರಾಟ ಮಾಡ್ತೀವಿ. ಹೌದು ಸರ್, ಮೇಳಗಳಲ್ಲಿ ಭಾಗವಹಿಸಿ ಮಾರಾಟನಾಗಿ ಸರ್, ಎಲ್ಲ ಆಗಿದೆ ಸರ್. ಇಲ್ಲಿ ಹೊಸದುರ್ಗದಲ್ಲಿ ನಾವು ಸ್ಟಾಲ್ ಹಾಕಿದ್ವಿ. ಈಗ ಸಾಕಷ್ಟು ಕಡೆ ಈ ಮೇಳಗಳಲ್ಲಿ ನೀವು ಭಾಗವಹಿಸ್ತಿರಲ್ಲ, ಅಲ್ಲೆಲ್ಲ ನೀವು ಶಾಪ್ ಹಾಕಿಕೊಂಡು ನಿಮ್ಮ ಒಂದು ಸಿರಿಧಾನ್ಯಗಳಲ್ಲಿ ಏನ್ ಮಾಡಿರ್ತೀರಾ ಅಂತ ಒಂದು ಬಯ ಪ್ರಾಡಕ್ಟ್ ಗಳೆಲ್ಲ ಅಲ್ಲಿ ಇಟ್ಕೊಂಡಿರ್ತೀರ ಅಂದ್ರೆ ಗ್ರಾಹಕರು ಯಾವ ರೀತಿ ಅಲ್ಲಿ ಸ್ಪಂದಿಸ್ತಾರೆ? ತಗೊಂತಾರೆ ಸರ್, ತಗೊಂತಾರ. ಈಗ ಎಲ್ಲ ಏನಾಗಿದೆ ಅಂದ್ರೆ ಆರೋಗ್ಯದ ಬಗ್ಗೆ ಕಾಳಜಿ ಇದೆ ಸರ್. ಈಗ ದುಡ್ಡಿದೆ, ಆರೋಗ್ಯ ಇಲ್ಲ ಸುಮಾರು ಜನಕ್ಕೆ. ಅದಕ್ಕೆ ಆರೋಗ್ಯ ದೃಷ್ಟಿಗೆ ಸಿರಿಧಾನ್ಯಗಳನ್ನು ಉಪಯೋಗಿಸ್ತಾರ ಸರ್. ಆಮ್ಯಾಗ ಒಳ್ಳೆ ಪ್ರಾಡಕ್ಟ್ ಇದ್ರೆ, ಸಿರಿಧಾನ್ಯನೇ ಅಂತಲ್ಲ, ಒಳ್ಳೆ ಪ್ರಾಡಕ್ಟ್ ಇದ್ರೆ ತಗೊಂತಾರ ಸರ್. ಅದು ವ್ಯಾಲ್ಯೂ ಇದೆ ಅನ್ನೋದು, ಆರೋಗ್ಯ ಸುಧಾರಣೆ ಮಾಡ್ಕೊಂತಾರ ಸರ್. ಈಗ ನಿಮ್ಮ ಗಮನಕ್ಕೆ ಬಂದಾಗೆ ಅಂದ್ರೆ ನಿಮ್ಮ ಒಂದು ಶಾಪ್ ಗಳಲ್ಲಿ ಈಗ ಶುಗರ್ ಬಿಪಿಗೆ ತುತ್ತಾದಂತವ್ರು ತಗೊಳ್ತಾರ ಅಥವಾ ಆರೋಗ್ಯವಂತರನ್ನ ತಗೊಂತಾರ? ಎಲ್ಲರೂ ತಗೊಂತಾರ ಸರ್. ಮುಂದೆ ಬರಬಾರ್ದು ಅನ್ನೋರು ಈಗ ಮುನ್ನೆಚ್ಚರಿಕೆ ವಹಿಸಿ ತಗೊಂತಾರ ಸರ್. ಶುಗರ್ ಇದ್ದವರು ತಗೊಂತಾರ, ಕ್ಯಾನ್ಸರ್ ಅವ್ರಿಗೆ ಕೊಟ್ಟಿದ್ದೀವಿ ನಾವು, ಎಲ್ಲ ಒಳ್ಳೆ ಫುಡ್ ಇದೆ. ಆಮೇಲೆ ಮತ್ತೆ ನಾವು ಇನ್ನೊಂದು ಸರ, ಹುರುಳಿ ಹಾರ್ಲಿಕ್ಸ್ ಅಂತೇಳಿ. ಈಗ ಹೊರಗಿನ ಹಾರ್ಲಿಕ್ಸ್ ಅಲ್ಲಿ ಕೆಮಿಕಲ್ ಇದೆ, ಹುರುಳಿಯಿಂದ ಹಾರ್ಲಿಕ್ಸ್ ಮಾಡ್ತೇವೆ ಸರ್ ನಾವು. ಹೌನ್ರಿ, ಹುಳಿಯಲ್ಲಿ ಮಾಡ್ತೀರಾ ನೀವು? ಹೌದು ಸರ್. ಅವೆಲ್ಲ ತುಂಬಾ ರೇಟ್ ಇದೆ ಅಲ್ವಾ ಹುಳಿ? ಹೌದು, ರೇಟ್ ಇದೆ ಅದು. ಆಮೇಲೆ ಮತ್ತೆ ನಾವು ಶುಗರ್ ಯೂಸ್ ಮಾಡಲ್ಲ ಸರ್, ಜಾಗ್ರಿನೇ ಆರ್ಗಾನಿಕ್ ಜಾಗ್ರಿ ಹಾಕಿ ಮಾಡ್ತೀವಿ ಸರ್. ನಮ್ಮ ಮನೆಯಲ್ಲಿ ಸಕ್ಕರೆನೇ ಇಲ್ಲ ಸರ್, 6 ವರ್ಷ ಆಯ್ತು. ನಾವು ಆರ್ಗಾನಿಕ್ ಬೆಲ್ಲ ಅಂತಂದ್ರೆ ಎಲ್ಲಿ ತರ್ತೀರಾ ನೀವು? ಸರ್, ನಾವು ಮಂಡ್ಯದಿಂದನು ತರಿಸ್ತೀವಿ. ಫಾರ್ಮರ್ ಇದಾರ ಸರ್, ಎಲ್ಲ ಬೆಳೆಯಂತಾರ ಮಾಡಂತಾರ. ಪಕ್ಕ ಬೆಳೆಯಂತವ್ರು ಇದಾರೆ ಸರ್, ಇದಾರೆ ಸುಮಾರು ಇದಾರೆ. ಮತ್ತೆ ಬಿಜಾಪುರ ಕಡೆಗೆ ಇದಾರೆ, ಮತ್ತೆ ಬೆಳಗಾಂ ಒಬ್ರು ಇದಾರೆ. ಹಂಗ ಬೇಕಾದಾಗ ನಾವು 50 ಕೆಜಿ ಗಂಟ್ಲೆ ತಗೊಂತೇವೆ ಸರ್. ನಾವು ಮನೇಲಿ ಬೆಲ್ಲನೆ ಎಲ್ಲದಕ್ಕೂ, ಮತ್ತೆ ಪ್ರಾಡಕ್ಟಿಗೂ ಬೆಲ್ಲನೆ. ಈಗ ಆರ್ಗಾನಿಕ್ ಬೆಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಕಾಸ್ಟ್ಲಿ ಇರುತ್ತಲ್ವಾ? ಹಾ, ಕಾಸ್ಟ್ಲಿ ಇರುತ್ತೆ ಸರ್. 80 ರೂಪಾಯಿ ಇರುತ್ತೆ, ನಮಗೆ ಹೋಲ್ಸೇಲ್ ಅಂತೇಳಿ 70 ಈ ತರ ಕೊಡ್ತಿರ್ತಾರ ಸರ್. ಅಂದ್ರೆ ವರ್ಷದ ಎಲ್ಲಾ ಕಾಲದಲ್ಲೂ ಸಿಗುತ್ತಾ ನಿಮ್ಗೆ ಕೆಲಸ? ಹಾ, ಆಯಿಲ್ ಇಂದಂತೂ ಎನಿ ಟೈಮ್ ಇರುತ್ತೆ. ಫಾರ್ಮರ್ದು ನಾವ್ ಹೆಂಗ್ ಮಾಡ್ತೇವೆ ಸರ್, ನಮ್ದು ಓನ್ ಪ್ರೊಡಕ್ಟ್ ಮಾಡ್ತೇವೆ ಸರ್ ಆಯಿಲ್. ಮತ್ತೆ ಕಸ್ಟಮರ್ದು ಅವ್ರಿಗೆ ಒಳ್ಳೆ ಎಣ್ಣೆ ಹಾಕಿ ನಾನು ಅಲ್ಲೇ ಟ್ರೈನಿಂಗ್ ತರ ಕೊಡ್ತೇನೆ ಸರ್ ಫಾರ್ಮರ್ಗೆ. ಯಾಕಂದ್ರೆ ಇವಾಗ ಹೊರಗಿನ ಎಣ್ಣೆ ಬೆಳೀತಾರೆ, ವಾಣಿಜ್ಯ ಬೆಳೆ ಬೆಳೆದು ಮಾರಿ ಮತ್ತೆ ಅಲ್ಲಿಂದ ವಿಷಕಾರಿ ಆಯಿಲ್ ತಂದು ತಿಂತಾರೆ ಸರ್. ಅದಕ್ಕೆ ನಾನು ಒಳ್ಳೆ ಜನಗಳಿಗೆ ಆರೋಗ್ಯ ಸುಧಾರಣೆ ಆಗ್ಲಿ ಅಂತ ನಮ್ಮಲ್ಲಿ ಆಯಿಲ್ ಇದನ್ನು ಮಾಡಿದ್ದೀನಿ ಸರ್. ನಾನು ಅವ್ರಿಗೆ ಆಯಿಲ್ ಹಾಕೊಡ್ತಾನೆ ಹೇಳ್ತಾ ಇರ್ತೇನೆ ನಾನು, ಈ ಆಯಿಲ್ ಅನ್ನ ನೀವು ತಂದ ಆಯಿಲ್ ಅಲ್ಲಿ ಮಿಕ್ಸ್ ಮಾಡ್ಬೇಡ್ರಿ, ಒಳ್ಳೆ ಆಯಿಲ್ ತಿನ್ರಿ. ರೈತರೇ ಸುಮಾರು ಕಾಯಿಲೆಗೆ ಅನುಗುಣವಾಗಿದ್ದಾರೆ ಸರ್. ಈಗ ನಿಮ್ಮಲ್ಲಿ ಬಂದು ಈಗ ಶೇಂಗಾ ಅಥವಾ ಸೂರ್ಯಕಾಂತಿ ಇಲ್ಲ ಕೊಬ್ಬರಿ ಎಣ್ಣೆ ಮಾಡಿಸ್ಕೊಂಡಾಗ ಅದನ್ನ ಎಲ್ಲೇ ತನಕ ಇಡಬಹುದು ಅಂತೀರಾ? ಅದು 3 ತಿಂಗಳಿಗೊಮ್ಮೆ ಮಾಡಿಸ್ಕೊರಿ ಅಂತ ಹೇಳ್ತೇನ್ರಿ ಸರ್. ಆಮೇಲೆ ಪ್ಲಾಸ್ಟಿಕ್ ಅಲ್ಲಿ ಆಯಿಲ್ ಇಡಬಾರ್ದು, ಒಂದ್ ಮೇನು. ಸ್ಟೀಲ್ ಬಾಕ್ಸ್ ಅಥವಾ ಹಿಂದಿನ ಕಾಲದಲ್ಲಿ ಎಣ್ಣೆ ಡಬ್ಬ ಅಂತ ಮಾಡಿದ್ರು ಸರ್, ಅದರಲ್ಲಿ ಇಟ್ಟರೆ 3 ತಿಂಗಳು ಏನಾಗಲ್ಲ ಸರ್. ಫಿಲ್ಟರ್ ಮಾಡಿದ್ರೆ ನಾರ್ಮಲ್ ಫಿಲ್ಟರ್ ಸರ್, ನಾರ್ಮಲ್ ಫಿಲ್ಟರ್ ಅಂದ್ರೆ 2 ದಿನ ಇಟ್ಟರೆ ಅದು ತಾನಾಗೆ ಫಿಲ್ಟರ್ ಆಗುತ್ತೆ, ಮತ್ತೆ ಕೆಮಿಕಲ್ ಹಾಕಿ ನಾವು ಫಿಲ್ಟರ್ ಮಾಡಲ್ಲ ಆತರ. ಈಗ ಕೊಬ್ಬರಿಯಿಂದ ಎಣ್ಣೆ ಬರ್ಬೇಕಂತಂದ್ರೆ ಅಲ್ಪ ಸ್ವಲ್ಪ ನಾವು ವಾಟರ್ ಮಿಕ್ಸ್ ಮಾಡ್ಬೇಕಾಗುತ್ತೆ ಅಂತ ಕೆಲವು ಕಡೆ ಕೇಳಿದ್ ನಾನು. ಇಲ್ಲ ಅಂದ್ರೆ ಇದು ಸತ್ಯನ? ಇಲ್ಲ ಸರ್, ಇಲ್ಲ. ನಾರ್ಮಲ್ ಡ್ರೈ ಇತ್ತು ಅಂದ್ರೆ ಕರೆಕ್ಟ್ ಆಗಿ ಏನು ಹಾಕದಂಗೆ ಎಣ್ಣೆ ಬರುತ್ತೆ ಸರ್. ಅಲ್ಲಿ ಯಂತ್ರ ತಿರುಗಲ್ಲ, ಅದಕ್ಕೋಸ್ಕರ ಒಂದ್ ಸ್ವಲ್ಪ ನೀರ್ ಹಾಕಿದ್ರೆ ಅದು ಎಣ್ಣೆ ಕೆಟ್ಟೋತಲ್ವಾ? ಹೌದು ಸರ್, ಅದು ಏನು ಬಹಳ ಹಾರ್ಡ್ ಡ್ರೈ ಆಗೈತಿ, ಇವರು ಜಾಸ್ತಿ ಒಣಗಿಸಿ ಬಿಟ್ಟಾರ ಅಂದ್ರೆ ಎಣ್ಣೆ ಬರಲ್ ಸರ್. ಅವಾಗ ಲಿಮಿಟ್ ಆಗಿ ಸ್ವಲ್ಪ ನೀರ್ ಹಾಕಿದ್ರೆ ಅದು ಆಯಿಲ್ ಬರುತ್ತೆ ಸರ್. ಮತ್ತೆ ಅಲ್ಲಿ ಗುಣಮಟ್ಟ ಹಾಳಾಗುತ್ತಲ್ಲ ನೀರ್ ಹಾಕಿ? ಇಲ್ಲ, ಗುಣಮಟ್ಟ ಏನು ಹಾಳಾಗಲ್ಲ, ಲಿಮಿಟ್ ಹಾಕಿರ್ತೇವೆ ಸರ್ ನಾವು. ಈಗ ನೀವು ಎಣ್ಣೆ ತೆಗಿತೀರಾ? ಈಗ ಶೇಂಗಾ ಎಣ್ಣೆ ಆಗಿರ್ಬೋದು ಅಥವಾ ಈ ಒಂದು ಸೂರ್ಯಕಾಂತಿ ಆಗಿರ್ಬೋದು, ಕೊಬ್ಬರಿಯಿಂದ ಆಗಿರ್ಬೋದು, ಇನ್ನು ಬೇರೆ ಬೇರೆ ರೀತಿಯಾಗಿ ಎಣ್ಣೆ ಕಾಳುಗಳು ಎಳ್ಳು ತೆಗಿತೀವಿ ಸರ್. ಅದನ್ನೆಲ್ಲ ಯಾವ ರೀತಿ ಮಾರಾಟ ಮಾಡ್ತೀರಾ? ಪ್ಯಾಕೆಟ್ ಏನಾದ್ರು ಮಾಡ್ತೀರಾ? ಇಲ್ಲ ಸರ್, ಅಲ್ಲೇ ನಮ್ಮಲ್ಲಿಗೆ ಬಂದು 5 ಲೀಟರ್ ಗಂಟ್ಲೆ ತಗೊಂಡು. ಲೂಸ್ ಎಣ್ಣೆ ಮಾರಾಟ? ಹೌದು ಹೌದು ಸರ್, ಒರಿಜಿನಲ್. ಈಗ ಏನ್ ರೇಟ್ ಮಾಡಿದೀರಾ ನೀವೆಲ್ಲ ಸರ್? ನಾವು ಶೇಂಗಾ ಎಣ್ಣೆ 350 ಕೊಡ್ತೀವಿ ಸರ್. ಕೊಬ್ಬರಿ ಎಣ್ಣೆ ಇವಾಗ ಕೊಬ್ಬರಿ ರೇಟ್ ಜಾಸ್ತಿ ಆಗಿರೋದಕ್ಕೆ 600 ರೂಪಾಯಿ ಕೊಡ್ತಾ ಇದ್ವಿ ಸರ್, 1 ಕೆಜಿ. ಹೌದು ಸರ್, ಮೊದಲೆಲ್ಲ ನಾವು 400 ಕೊಡ್ತಾ ಇದ್ವಿ. ಈಗ ಮಾರ್ಕೆಟ್ ನಲ್ಲೆಲ್ಲ ಹೋದ್ರೆ ಈಗ ಸಾಕಷ್ಟು ರೀತಿಯಾದಂತ ಕಂಪನಿ ಎಣ್ಣೆ ಬಂದವೆ, ಎಲ್ಲ 150 ರೂಪಾಯಿ 200 ರೂಪಾಯಿ ಒಳಗೆ ಕೊಡ್ತಾರೆ. ಹೌದು ಸರ್. ಈಗ ಅಲ್ಲಿ ಇಷ್ಟು ಚೀಫ ಸಿಗುತ್ತೆ, ಇಲ್ಲೇ ಯಾಕೆ ತಗೊಳ್ಬೇಕಂತೇಳಿ ಈ ನಿಟ್ಟಿನಲ್ಲಿ ಗ್ರಾಹಕರು ಏನು ಚಿಂತನೆ ಮಾಡಿಲ್ಲ ಅಂದ್ರೆ ಮಾಡ್ತಾರೆ ಸರ್. ಅವ್ರಿಗೆ ತಿಳುವಳಿಕೆ ಹೇಳ್ತೇವೆ ಸರ್ ನಾವು, ಅದು ನೀವು ತಿನ್ನ ಎಣ್ಣೆ ಎಣ್ಣೆ ಅಲ್ಲ, ಅದು ಪೆಟ್ರೋಲ್ ಡೀಸೆಲ್ ವೇಸ್ಟೇಜ್ ಒಂದು ಆಯಿಲ್ ಇರುತ್ತೆ. ಆ ವೇಸ್ಟೇಜ್ ಆಯಿಲ್ಗೆ ನಿಮ್ದು ಯಾವ ಎಣ್ಣೆ ಕಲರ್ ಬೇಕು ಅದನ್ನ ಒಂದು ಲಿಕ್ವಿಡ್ ಇರುತ್ತೆ, ಅದನ್ನ 1 ಲೀಟರ್ ಪೆಟ್ರೋಲ್ ಡೀಸೆಲ್ ವೇಸ್ಟೇಜ್ ಆಯಿಲ್ಗೆ ಅದನ್ನ ಒಂದ್ ಸ್ವಲ್ಪ ಹಾಕಿದ್ರೆ ಸಾಕು, ನಿಮ್ಗೆ ಎಣ್ಣೆ ಶೇಂಗಾ ಎಣ್ಣೆ ಕಲರ್ ತೋರಿಸುತ್ತೆ, ಸೂರ್ಯಕಾಂತಿ ಎಣ್ಣೆ ಕಲರ್ ತೋರಿಸುತ್ತೆ, ಆ ತರ ಇದೆ. ನೀವು ತಿನ್ನೋದು ಯಾವ್ದು ಒರಿಜಿನಲ್ ಅಲ್ಲ, ಯಾಕೆಂದ್ರೆ 3 ಕೆಜಿ ಶೇಂಗಾಕ್ಕೆ 1 ಕೆಜಿ ಆಯಿಲ್ ಬರುತ್ತೆ. ಶೇಂಗಾ ತರಬೇಕಂತಂದ್ರೆ ಈಗ ಹೆಚ್ಚು ಕಡಿಮೆ 175 ಇದೆ, ಅಲ್ಲಿ 375 ಆಯ್ತು, 150 ರೂಪಾಯಿ ಎಣ್ಣೆ ಕೊಡ್ತಾರೆ, ಕ್ವಾಲಿಟಿ ಇದೆ ಅಲ್ಲೇ ಗೊತ್ತಾಗುತ್ತಲ್ವಾ? ನೀವೇ ಟ್ಯಾಲಿ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ ಸರ್ ನಾವು ಫಾರ್ಮರ್ಗೆ. ಅವಾಗ ಅವ್ರಿಗೆ ಮನವರಿಕೆ ಆಗುತ್ತೆ, ಸರಿ ಇದು ಮೇಡಮ್ ಹೇಳೋದು ಅಂತೇಳಿ ಅವ್ರಿಗೆ ತಿಳುವಳಿಕೆ ಬರುತ್ತೆ ಸರ್. ಬಂದವ್ರಿಗೆಲ್ಲ ನಾ ಇದನ್ನೇ ಟ್ರೈನಿಂಗ್ ಕೊಡ್ತೀನಿ ಸರ್, ಆಯಿಲ್ ಹಾಕಂತಾನೆ. ಅಲ್ಲ, ಇಷ್ಟೊಂದು ನಾವು ಪ್ರಚಾರ ಮಾಡಿದ್ರು ಸಾಕಷ್ಟು ಕಡೆ ಎಲ್ಲರಿಗೂ ಗೊತ್ತಿದೆ ಶುದ್ಧವಾದ ಆಯಿಲ್ ನಾವು ತಿಂತಾ ಇಲ್ಲ ಅಂದ್ರೆ ಎಲ್ಲೇ ಒಂದ್ ಕಡೆ ನಮ್ಮ ಜನಕ್ಕೆ ಪ್ರತಿನಿತ್ಯ ಈ ತರ ಕಾಸ್ಟ್ಲಿ ಎಣ್ಣೆ ತಿನ್ನಕ್ ಆಗಲ್ಲ ಅಲ್ವಾ? ಈಗ ಬಡತನ ಒಂದ್ ಕಡೆ, ಆರ್ಥಿಕ ಸಮಸ್ಯೆ ಒಂದ್ ಕಡೆ, ಈಗಲೂ ಸಾಕಷ್ಟು ಜನ 70-80% ಜನ ನಾವೆಲ್ಲ ಅಂಗಡಿ ಎಣ್ಣೆನೆ ತಂದು ತಿಂತಾ ಇದ್ವಿ ಅಲ್ವಾ? ಎಲ್ಲ ಗೊತ್ತದ್ದು, ಯಾಕಂದ್ರೆ ಎಲ್ಲೇ ಒಂದ್ ಕಡೆ ನಿಮ್ಗೆ ಆರ್ಥಿಕ ಸಮಸ್ಯೆ. ಆರ್ಥಿಕ ಸಮಸ್ಯೆ ಅಂದ್ರೆ ಸರ್ ಈಗ ಸೀದಾ ನೇರವಾಗಿ ಒಂದೇನೋ ಕಾಯಿಲೆ ಬರುತ್ತೆ ಸರ್, ಹಾಸ್ಪಿಟಲ್ ಹೋಗ್ತೇವೆ, ಅಲ್ಲೇನ್ ಸರ 1,000 ರೂಪಾಯಿ ಬೆಲೆ ಇಲ್ಲ, ಹೌದ್ರ? ಲಕ್ಷಗಟ್ಲೆ ಬಿಲ್ಲು. ಈಗ ಆಸ್ಪತ್ರೆಗೆ ಹೋದ್ಮೇಲೆ ಅದು ಅನಿವಾರ್ಯ, ನಾವು ಖರ್ಚು ಮಾಡ್ಲೇಬೇಕಲ್ವಾ? ಪರಿಸ್ಥಿತಿ ಹಂಗಿರುತ್ತಲ್ವಾ? ಅದು ಇರುತ್ತೆ ಅಂದ್ರೆ ನಾವು ತಿಳ್ಕೋಬೇಕು. ನಮ್ ಮನೆಯಲ್ಲಿ ಈಗ 10 ಕೆಜಿ ತಿನ್ನೋ ಬದ್ಲಿ 2 ಕೆಜಿನಾದ್ರೂ ಯೂಸ್ ಮಾಡೋಣ, ಆರೋಗ್ಯ ಸುಧಾರಣೆ ಮಾಡ್ಕೊಳೋಣ ಅನ್ನೋದು. ನಾವು ಅಡಿಗೆ ಮನೆ ಕರೆಕ್ಟ್ ಇದ್ರೆ ಕಾಯಿಲೆ ಕಮ್ಮಿ ಬರುತ್ತೆ ಅಂತ. ಅಂದ್ರೆ ಈಗ ನೀವು ಏನ್ ಹೇಳಿದ್ರ, ಗಾಣದ ಎಣ್ಣೆ ಅಂತಂದ್ರೆ ಗುಣಮಟ್ಟ ಇರುತ್ತೆ, ಈಗ ಅಲ್ಲಿ ರೇಟ್ ಬದಲಾವಣೆ ಇರಬಹುದು, ಅಂದ್ರೆ ಸ್ವಲ್ಪ ಮಿಟಿ ನಾವು ಬಳಸಬಹುದು. ಹೌದು, ಅತಿ ಹೆಚ್ಚಾಗಿ ಎಣ್ಣೆ ಬಳಕೆ ಮಾಡಬಾರ್ದಲ್ವಾ? ಮಾಡಂಗಿಲ್ಲ ಸರ್. ಒಟ್ಟಾರೆ ಈಗ ಗಾಣ ಮಾಡ್ಕೊಂಡು ಅದರಲ್ಲಿ ಎಣ್ಣೆ ತೆಗೆದು ಅದರಿಂದಲೂ ಮಾರಾಟ ಮಾಡ್ತಾ ಇದ್ರಾ. ಈಗ ಸಿರಿಧಾನ್ಯಗಳಲ್ಲಿ ಸಾಕಷ್ಟು ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡ್ತಾ ಇದ್ರಾ. ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಮೊದಲಿಗೆ ಈಗ ಯಾವ ರೀತಿ ಬದಲಾವಣೆ ಕಂಡಿದ್ರಾ? ಸರ್, ಬದಲಾವಣೆ ಆಗಿದೆ ಸರ್. ಎಲ್ಲಾ ಮಿಷನ್ಗಳನ್ನು ನಾನು ಮತ್ತೆ ಲೋನ್ ಮಾಡ್ಕಂತ ತೀರಿಸ್ಕಂತ ಅಪ್ ಅಂಡ್ ಡೌನ್ ಮಾಡ್ಕಂತಾನೆ ಮಾಡಿದೆ ಸರ್. ಈಗ ಅದು ನಮ್ಮ ಆಸ್ತಿ ಆಯ್ತು ಸರ್, ಮಿಷನ್ಗಳೆಲ್ಲ. ಆಮೇಲೆ ಎರಡ್ ಆಯಿಲ್ ಮಿಷನ್ ಇದಾವ ಸರ್, ಇವನ್ನೆಲ್ಲ ಬಿಟ್ರು ನಾ. ಆಮೇಲೆ ಮನೆ ಮಾಡ್ಕೊಂಡಿವ್ರಿ ಸರ್, ಈಗ ಮನೆ ಕಟ್ತಾ ಇದೀವಿ. ಏನೋ ಒಂದ್ ಒಳ್ಳೆ ಸುಧಾರಣೆ ಆಗಿದೆ. ಅದಕ್ಕಂತೂ ನಾನು ಒಳ್ಳೆ ಜನಗಳಿಗೆ ಆರೋಗ್ಯ ಕೊಡ್ತಾ ಇದ್ದೇನೆ ಅನ್ನೋದು ನನಗೆ ಭಾವನೆ. ಹೌದ್ ಸರ್, ಹೌದು. ಈ ಒಂದು ಸಾಧನೆ ಸಾಕಷ್ಟು ಯಶಸ್ಸು ನಿಮಗೆ ಸಿಕ್ಕಿದೆ. ಹೌದು ಸರ್. ಈಗ ನಮ್ಮ ಕೇಳುಗರಿಗೆ ಏನಾದ್ರು ಅಂದ್ರೆ ಸಿರಿಧಾನ್ಯಗಳಲ್ಲಿ ಏನಾದ್ರು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದ್ರು ಮಾಹಿತಿ ಬೇಕಾಗಬಹುದು, ಅಥವಾ ನಿಮ್ಮಲ್ಲಿ ಸಿಗುವಂತಹ ಯಾವುದೇ ಒಂದು ಸಿರಿಧಾನ್ಯಗಳಲ್ಲಿ ಆಗಿರುವಂತಹ ಉತ್ಪನ್ನಗಳಾಗಿರ್ಬೋದು, ಆಮೇಲೆ ಗಾಣದಲ್ಲಿ ಎಣ್ಣೆ ತೆಗಿತೀವಿ ಅಂತ ಹೇಳಿದ್ರ, ನಮ್ಮ ಗ್ರಾಹಕರಿಗೆ ಏನಾದ್ರು ಎಣ್ಣೆ ಬೇಕು ಅಂತಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ನನ್ನ ಫೋನ್ ನಂಬರ್ 9880696239 ಅಂತೇಳಿ. ನಮ್ಮ ಯೂನಿಟ್ ಅಲ್ಲೇ ಬಂದು ಅವ್ರು ನೇರವಾಗಿ ನೋಡಿ ತಗೋಬಹುದು. ನಂಬಿಕೆ ಮುಖ್ಯ, ಆರೋಗ್ಯ ಮುಖ್ಯ. ಅಂದ್ರೆ ಅವ್ರವ್ರ ಆರೋಗ್ಯ ಸುಧಾರಣೆ ಮಾಡ್ಕೊಳ್ಳೋಕೋಸ್ಕರ ನಿಧಾನವಾಗಿ ಆದ್ರೂ ನಾವು ಒಳ್ಳೆ ಪದಾರ್ಥ ತಿನ್ಬೇಕು. ಸ್ವಲ್ಪ ಸ್ವಲ್ಪನಾದ್ರೂ ಒಳ್ಳೆ ಆಹಾರ ತಿಂದು ಅವ್ರ ಆರೋಗ್ಯ ಸುಧಾರಣೆ ಮಾಡ್ಕೊಳ್ಳಿ ಅನ್ನೋ ನನ್ನ ಭಾವನೆ. ಒಳ್ಳೇದು ಜಯಮ್ಮ ಅವರೇ, ಇಲ್ಲೇ ತನಕ ತಮ್ಮ ಒಂದು ಸಾವಯವ ಕೃಷಿ ವೃತ್ತಿ ಜೊತೆಗೆ ಈ ಒಂದು ಸಿರಿಧಾನ್ಯಗಳಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಯಾವ ರೀತಿ ಮಾಡ್ತಾ ಇದ್ದೀರಾ, ಮಾರಾಟ ಮಾಡಿ ಯಾವ ರೀತಿ ಆದಾಯ ತಗೊಳ್ತಾ ಇದ್ದೀರಾ, ಜೊತೆಗೆ ಗಾಣದಲ್ಲಿ ಯಾವ ರೀತಿಯಾದಂತಹ ಒಂದು ಗುಣಮಟ್ಟದ ಎಣ್ಣೆಯನ್ನ ತೆಗೆದು ನಮ್ಮ ಗ್ರಾಹಕರಿಗೆ ಕೊಟ್ಟಿದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸಿರಿಧಾನ್ಯಗಳಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡಿ ಜೀವನ ಕಟ್ಟಿಕೊಂಡಿರುವ ದಾವಣಗೆರೆಯ ಜಯಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ. ಹೆಚ್ಚು ದಕ್ಷತೆಯಿಂದ ಇದೀಗ ಹವಾಮಾನ ವರದಿ. ರಾಜ್ಯಾದ್ಯಂತ ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕ ಮತ್ತು ಉತ್ತರ ಒಳನಾಡಿನ ಹಲವೆಡೆ ಹಾಗೂ ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾದ ವರದಿಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 27 ಡಿಗ್ರಿ ಸೆಲ್ಸಿಯಸ್ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಇದುವರೆಗೂ ಹವಾಮಾನ ವರದಿ ಕೇಳಿದಿರಿ. ಇದೀಗ ಒಂದು ಜನಪದ ಗೀತೆ ಕೇಳೋಣ. ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕೈಲಾಸ